ರಾಷ್ಟ್ರಧ್ವಜ ಹಾರುತ್ತಿದೆ, ರಾಷ್ಟ್ರಧ್ವಜ ಹಾರುತ್ತಿದೆ, ಅತ್ಯುತ್ತಮ ಮಾನವತೆಯ ತತ್ವಂಗಳ ಸಾರುತ್ತಿದೆ, ಅತ್ಯುತ್ತಮ ಮಾನವತೆಯ ತತ್ವಂಗಳ ಸಾರುತ್ತಿದೆ. ಇದುವರೆಗೆ ಸುಮಧುರ ಗೀತ ವೈವಿಧ್ಯದ ಕಾರ್ಯಕ್ರಮ ಮೂಡಿಬಂತು. ಇದು ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾ ಹರ್ಟ್ಸ್ಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ರಸಗೊಬ್ಬರಗಳು ಹಾಗೂ ಇತರೆ ರಾಸಾಯನಿಕಗಳ ವಿವೇಚನಾಯುತ ಬಳಕೆ ಈ ಕುರಿತಂತೆ ಹಾಸನದ ಕೃಷಿ ಮಹಾವಿದ್ಯಾಲಯದ ಮಣ್ಣು ವಿಜ್ಞಾನಿ ಡಾ ಎಸ್ ಚನ್ನಕೇಶವ ಅವರೊಂದಿಗಿನ ಸಂದರ್ಶನವನ್ನು ಪ್ರಸಾರ ಮಾಡುತ್ತಿದ್ದೇವೆ. ನಿನ್ನೆಯ ಕಿಸಾನ್ವಾಣಿಯಲ್ಲಿ ಡಾ ಎಸ್ ಚನ್ನಕೇಶವ ಅವರು ಕೃಷಿಯಲ್ಲಿ ರಸಗೊಬ್ಬರಗಳು ಹಾಗೂ ಇತರೆ ರಾಸಾಯನಿಕಗಳ ವಿವೇಚನಾಯುತ ಬಳಕೆ ಕುರಿತಂತೆ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ರು. ಬನ್ನಿ, ಅದರ ಮುಂದುವರಿದ ಭಾಗವನ್ನ ಇಂದು ಕೇಳೋಣ. ರಾಸಾಯನಿಕಗಳನ್ನ ಬಳಕೆ ಮಾಡೋದಕ್ಕಿಂತ ಮೊದಲು ಬೇರೆ ಬೇರೆ ತರಹದ ಗೊಬ್ಬರಗಳನ್ನ ನಮ್ಮ ಹಿರಿಯರು ಬಳಕೆಯನ್ನ ಮಾಡ್ತಾ ಇದ್ರು. ಇವತ್ತು ಯಾರು ಕೂಡ ಅದನ್ನ ಬಳಕೆ ಮಾಡಬೇಡಿ ಅಂತ ಹೇಳಿಲ್ಲ. ಇವತ್ತಿಗೂ ಕೂಡ ಅದನ್ನ ಬಳಸುವಂತವರು ಇದ್ದಾರೆ. ಅನೇಕರು ಬಳಕೆಯನ್ನ ಕೈಬಿಟ್ಟಿದ್ದಾರೆ. ಈಗ ಕೊಟ್ಟಿಗೆ ಗೊಬ್ಬರ ಆಗ್ಬಹುದು, ಕಾಂಪೋಸ್ಟ್ ಗೊಬ್ಬರ ಆಗ್ಬಹುದು, ಹಸಿರೆಲೆ ಗೊಬ್ಬರಗಳಾಗ್ಬಹುದು, ಬೇರೆ ಬೇರೆ ತರಹದ ಹಿಂಡಿಗಳಾಗ್ಬಹುದು. ಅವುಗಳನ್ನೆಲ್ಲ ಹೇಗೆ ನಮ್ಮ ಪರಿಸರಕ್ಕೆ ಪೂರಕವಾಗಿ ಬಳಕೆಯನ್ನ ಮಾಡಬಹುದು, ಯಾವ್ಯಾವ ಸಂದರ್ಭದಲ್ಲಿ ಮಾಡಬಹುದು, ಅದನ್ನ ಮಾಡೋದ್ರಿಂದ ರಾಸಾಯನಿಕಗಳ ಬಳಕೆಯನ್ನ ಕಡಿಮೆ ಮಾಡಬಹುದು ಹೇಗೆ ಅಂತ. ಖಂಡಿತವಾಗಿ ನಾವ್ ಏನಂತೀವಿ, ಇದೆಲ್ಲ ಈ ಹಿತ್ಲ ಗಿಡ ಮದ್ದಲ್ಲ ಅಂತೀವಿ ನಾವು. ಈಗ ಮನೋಭಾವ ಬಂದ್ಬಿಟ್ಟಿದೆ ನಮ್ಮ ರೈತರಲ್ಲಿ ಆಗಿರ್ಬೋದು, ಯಾರೇ ಆಗಿರ್ಬೋದು. ಏನ್ ಹೇಳ್ತೇವೆ ಅವ್ರಿಗೆ ಏನು ಅಂತ ಅಂದ್ರೆ, ಯಾವುದು ಕೂಡ ಕಷ್ಟ ಪಡಕ್ಕೆ ಇವತ್ತು ಹೋಗ್ತಾ ಇಲ್ಲ ಜನ. ನಾವ್ ಹೇಳ್ತೀವಿ ಬಹಳ ಕಾಂಪೋಸ್ಟ್ ಮಾಡಿ, ಎರೆಹುಳು ಗೊಬ್ಬರ ಮಾಡ್ಕೊಳ್ಳಿ, ತೊಟ್ಟಿ ಕಟ್ಟಿಸು ಕೂಡ ಕೊಟ್ಟಿದೀವಿ ಎಷ್ಟೋ ಸರಿ ನಾವು ನಮ್ಮ ಅನೇಕ ಸ್ಕೀಮ್ಗಳಲ್ಲಿ. ಆ ತೊಟ್ಟಿಗಳು ನೆಕ್ಸ್ಟ್ ನಾವು ನೋಡಕ್ ಹೋದ್ರೆ ತೊಟ್ಟಿ ಖಾಲಿ ಇರುತ್ತೆ ವಿನಃ ಅದ್ರಲ್ಲಿ ಏನು ತುಂಬಿರೋದಿಲ್ಲ. ಅದನ್ನ ಬೇರೆ ರೀತಿಯಲ್ಲಿ ಬಳಕೆ ಮಾಡ್ಕೊಂಡು ಅದಾಗಿದೆ. ಆ ರೀತಿ ಆಗ್ಬಾರ್ದು. ಕಸವನ್ನ ರಸವಾಗಿ ಮಾಡ್ಬೇಕು, ರೀಸೈಕ್ಲಿಂಗ್ ಆಫ್ ಫಾರಂ ವೇಸ್ಟ್ ಅಂತ ನಾವ್ ಹೇಳ್ತೀವಿ. ಈ ಭೂಮಿ ನಾವು ಏನ್ ನಾವು ತ್ಯಾಜ್ಯ ಇರುತ್ತಲ್ಲ, ಕೃಷಿ ಬೆಳೆಗಳ ಒಂದು ತ್ಯಾಜ್ಯವನ್ನು ಅವಶೇಷಗಳನ್ನು ಅವನ್ನ ಮತ್ತೆ ಪುನಃ ನಾವು ಮಣ್ಣಿಗೆ ಸೇರಿಸ್ಬೇಕು. ನಾವು ಎಷ್ಟು ಭೂಮಿಯಿಂದ ನಾವು ಪೋಷಕಾಂಶವನ್ನು ತಗೊಂಡಿರ್ತೇವೆ ಸಾಧ್ಯವಾದಷ್ಟು ಅಷ್ಟನ್ನು ಮರುಪೂರ್ಣಗೊಳಿಸಬೇಕು ಅಂತಕ್ಕಂಥದ್ದು. ನಾವು ಎಷ್ಟೋ ಸರಿ ಅದೆಲ್ಲ ಬಾಚಿಬಿಟ್ಟು ಒಂದು ಕಡೆ ಸುಟ್ಟು ಬಿಡ್ತೀವಲ್ಲ, ಅದು ಆಗಬಾರ್ದು ಅಂತಕ್ಕಂಥದ್ದು. ಸುಟ್ಟಾಗ್ತಕ್ಕಂಥ ಉಳಿಕೆಗಳನ್ನು ಕಸವನ್ನು ಅವು ಯಾವನ್ನೂ ಸುಡಬಾರ್ದು ಅಂತ. ಆದಷ್ಟು ಅದನ್ನು ಆ ಭೂಮಿಗೆ ನೀವು ಕಾಳುಗಳನ್ನು ತಗೊಳ್ಳಿ, ಭೂಮಿ ಏನ್ ಕೇಳುತ್ತೆ, ನೀನು ಒಳ್ಳೇದನ್ನ ತಗೊಳಪ್ಪ, ನನಗೆ ಕೆಟ್ಟದ್ ಕೊಡಪ್ಪ ಅಂತ ಹೇಳ್ತದೆ. ಅಂದ್ರೆ ನಿನಗೆ ಬೇಕಾಗಿದೆ ಇರೋದನ್ನು ನನಗೆ ಕೊಡು ವಾಪಸ್ಸು. ಅದನ್ನ ನಾವು ಮಾಡ್ತಾ ಇಲ್ಲ. ಈಗ ಉದಾಹರಣೆಗೆ ನಾವು ಹೇಳ್ತೇವೆ, ಜೋಳ ಬೆಳಿತೀರಿ, ಜೋಳದ ದಂಟೆಲ್ಲ ಮತ್ತೆ ಅಲ್ಲೇ ಸೇರಿಸ್ಬಿಟ್ಟು ರೋಟೋವೇಟರ್ ಹೊಡೀರಿ, ನೇಗ್ಲು ಹೊಡೀರಿ, ಹೊಡೆದು ಮತ್ತೆ ಭೂಮಿಗೆ ಸೇರಿಸಿ, ಅದು ಸ್ವಲ್ಪ ಕಾಲ ಬೇಕಾಗುತ್ತೆ. ಅದೆಲ್ಲ ಟೈಮ್ ಆಗಿ ನಂತರ ಅದು ಚೆನ್ನಾಗಿ ಕಳಿತು, ಅದು ಕೂಡ ಗೊಬ್ಬರ ಆಗುತ್ತೆ. ಅನೇಕ ಸರಿ ಪಾರ್ಥೇನಿಯಮ್ ಕೂಡ ನಾವು ಹೇಳ್ತೀವಲ್ಲ, ಆ ಕಸವನ್ನು ಕೂಡ ರಸ ಮಾಡಬಹುದು. ಪಾರ್ಥೇನಿಯಂ ಹೂವಕ್ಕಿಂತ ಮುಂಚಿತವಾಗಿ ಅದನ್ನು ತೆಗೆದುಬಿಟ್ಟು ಮತ್ತೆ ಭೂಮಿ ಒಳಗಡೆ ಸೇರಿಸಿದ್ರೆ ಅದು ಉತ್ತಮವಾದ ಗೊಬ್ಬರ ಆಗ್ತದೆ. ಆ ರೀತಿ ಹೆಚ್ಚು ಹೆಚ್ಚು ಸಾವಯವ ಗೊಬ್ಬರಗಳನ್ನ, ಹೆಚ್ಚೆಚ್ಚು ಕೃಷಿ ತ್ಯಾಜ್ಯವನ್ನ ನಾವು ಸಮರ್ಪಕವಾಗಿ ನಾವು ನಿರ್ವಹಣೆ ಮಾಡಿದ್ದೇ ಆದಲ್ಲಿ ರಾಸಾಯನಿಕ ಗೊಬ್ಬರಗಳನ್ನ ಬಳಸುವುದೇ ಬೇಕಾಗಿಲ್ಲ ಅಂತಕ್ಕಂಥದ್ದು ಒಬ್ಬ ವಿಜ್ಞಾನಿಗೆ ನಾನು ಹೇಳೋದು. ನೀವು ಒಂದು 10 ವರ್ಷಗಳ ಕಾಲ ನಿರಂತರವಾಗಿ ಸಾವಯವ ಕೃಷಿ ಮಾಡಿ ನಿಮ್ಮ ಭೂಮಿ ನಿಮ್ಮನ್ನ ಏನು ಕೇಳೋದಿಲ್ಲ. ಅದು ನೀವು ಯಾವುದೇ ಬೀಜ ಹಾಕಿದ್ರು ತನ್ನ ಪಡೆ ಚೆನ್ನಾಗಿ ಬರ್ತದೆ, ಚೆನ್ನಾಗಿ ಬೆಳ್ಕೊಡುತ್ತೆ, ಬೆಳ್ಕೊಡುತ್ತದೆ. ಅದಕ್ಕೇನು ಕೇಳೋದಿಲ್ಲ. ಅದು ನಾವು ಅದಕ್ಕೇನು ಮಾಡ್ಬೇಕು ಅದನ್ನು ಮಾಡ್ತಾ ಇಲ್ಲ ಅಂತಕ್ಕಂಥದ್ದು. ಯಾಕಂದ್ರೆ ನಾವು ಏನಂದ್ರೆ ತಾತ್ಕಾಲಿಕವಾಗಿ ಯೋಚನೆ ಮಾಡಿ ನಮಗೆ ಜಾಸ್ತಿ ಇಳುವರಿ ಬೇಕು, ನಮಗೆ ಜಾಸ್ತಿ ದುಡ್ಡು ಬೇಕು, ನಮಗೆ ಜಾಸ್ತಿ ಇದೇ, ಆ ರೀತಿ ದುರಾಸೆಯಿಂದ ನಾವು ಇವತ್ತು ಭೂಮಿಯನ್ನು ಬಲಿ ಕೊಡ್ತಾ ಇದ್ದೇವೆ ಅಂತ. ಅದನ್ನು ಮಿತವಾಗಿ ಮಿತವಾಗಿ ಕ್ರಮೇಣವಾಗಿ ಕಡಿಮೆ ಮಾಡಿ, ರಾಸಾಯನಿಕ ಗೊಬ್ಬರಗಳನ್ನು ಕಡಿಮೆ ಮಾಡಿ, ಆದಷ್ಟು ಸಾವಯವ ಗೊಬ್ಬರಗಳನ್ನು ನಾವು ಬಳಕೆ ಮಾಡಿ, ಅದು ಇರಬೇಕು. ಸಂಪೂರ್ಣವಾಗಿ ನಾವು ಬಿಡೋಕ್ಕಾಗೋದಿಲ್ಲ, ಸಂಪೂರ್ಣವಾಗಿ ಬಿಟ್ಟರೆ ನಮಗೆ ಇಳುವರಿಯಲ್ಲಿ ಕುಂಠಿತ ಆಗ್ತದೆ. ಹಾಗಾಗಿ ನಾವು ಸಾಧ್ಯವಾದಷ್ಟು ಕಡಿಮೆ ಒಂದು ಪ್ರಮಾಣದಲ್ಲಿ ರಾಸಾಯನಿಕ ಗೊಬ್ಬರಗಳನ್ನು ಬಳಸಿ ನಮ್ಮಲ್ಲಿ ಹೆಚ್ಚಾಗಿ ಸಾವಯವ ಗೊಬ್ಬರ ಬಳಸಿದ್ರೆ ನಮಗೆ ಹೆಚ್ಚು ನಮಗೆ ಮಣ್ಣಿನ ಶಕ್ತಿ ವೃದ್ಧಿಯಾಗಿ ಮತ್ತೆ ಒಂದು ಮುಂದಿನ ಪೀಳಿಗೆ ಕೂಡ ಮತ್ತೆ ಮೊಮ್ಮಕ್ಕಳು ಒಳ್ಳೆಯ ಒಂದು ಭೂಮಿಯನ್ನ ಪಡೆಯಕ್ಕೆ ಸಾಧ್ಯ ಅಂತಕ್ಕಂಥದ್ದು. ವಿಪರೀತವಾಗಿ ರಾಸಾಯನಿಕ ಗೊಬ್ಬರಗಳನ್ನ ಬಳಕೆಯನ್ನು ಮಾಡಿದಾಗ ಮಣ್ಣು ಹಾಳಾಗಿ ಹೋಗುತ್ತೆ ಅಂತ ಹೇಳ್ತಾ ಹೇಳಿದ್ರಿ. ಇದುವರೆಗೆ ನಾವು ಸುಮಾರು 140 million ಹೆಕ್ಟೇರ್ ನಷ್ಟು ಭೂಮಿಯನ್ನ ನಮ್ಮ ಭಾರತ ದೇಶದಲ್ಲಿ ನಾವು ಕಳ್ಕೊಂಡಿದ್ದೀವಿ. ಈಗ ಮಣ್ಣು ಹಾಳಾಗುತ್ತೆ, ಚೈತನ್ಯವನ್ನ ಕಳ್ಕೊಳ್ಳುತ್ತೆ, ಅದೇನು ಬೆಳೆದ್ಕೊಡೋ ಅಂತ ಸಾಮರ್ಥ್ಯ ಇದೆ ಅದು ಕಳ್ಕೊಳ್ಳುತ್ತೆ ಅಂತ ಅಂದ್ರೆ ಏನಾಗುತ್ತೆ, ಹೇಗಾಗುತ್ತೆ ಅದು, ಮುಂದಿನ ದಿವಸದಲ್ಲಿ ಏನ್ ದುಷ್ಪರಿಣಾಮ? ನಾನು ಒಂದು ಉದಾಹರಣೆ ಕೊಡ್ತೀನಿ. ಉದಾಹರಣೆಗೆ ಎಲ್ಲಾ ಒಂದು ತುಂಗಭದ್ರ ಅಚ್ಚುಕಟ್ಟು ಪ್ರದೇಶ, ಕಾವೇರಿ ಅಚ್ಚುಕಟ್ಟು ಪ್ರದೇಶ, ಹೇಮಾವತಿ ಅಚ್ಚುಕಟ್ಟು ಪ್ರದೇಶ, ಅತಿಯಾದ ನೀರಿನ ಬಳಕೆಯಿಂದ ಅಂದ್ರೆ ಸಿಕ್ಕಾಬಟ್ಟೆ ನೀರಾವರಿ ವರ್ಷ ವರ್ಷ ನೀರಾವರಿ ಮಾಡಿ ಮಾಡಿ ಮಾಡಿ ಏನಾಗಿದೆ, ಆ ಮಣ್ಣು ಹೆಪ್ಪುಗಟ್ತಾ ಇದೆ ಅಂತಕ್ಕಂಥದ್ದು, ಅದು ಚೌಳಾಗ್ತಿದೆ ಅಂತಕ್ಕಂಥದ್ದು. ಈಗಾಗಲೇ ನಮ್ಮ ಭಾರತದಾದ್ಯಂತ ಸುಮಾರು 8.5 million ಹೆಕ್ಟೇರ್ ಪ್ರದೇಶದಷ್ಟು ಇವತ್ತು ಮಣ್ಣು ಚೌಳಾಗಿದೆ ಅಂತಕ್ಕಂಥದ್ದು. ಏನು ಬೆಳೆಯಲಾರ ಸ್ಥಿತಿಯ ಬಂದ್ಬಿಡಿದೆ, ಚೌಳು ಭೂಮಿ, ನಾವೇನು ಬೆಳೆಯಕ್ಕಾಗೋದಿಲ್ಲ, ಆ ರೀತಿ ಮಾರ್ಪಾಟಾಗಿದೆ ಅಂತಕ್ಕಂಥ. ಇದು ಯಾಕಾಯ್ತು ಅಂದ್ರೆ ಅತಿ ಹೆಚ್ಚು ನೀರಾವರಿ ಬಳಕೆಯಿಂದ, ಆಮೇಲೆ ಅತಿ ಬಸಿದು ಹೋಗುವಿಕೆಯ ಪ್ರಮಾಣ ಕಡಿಮೆ ಆಗಿರ್ತಕ್ಕಂಥದ್ದು ಮಣ್ಣಿನಲ್ಲಿ, ಆಮೇಲೆ ಡ್ರೈನೇಜ್ ಅಂದ್ರೆ ಬಸಿಯುವಿಕೆ ಪ್ರಮಾಣ ಕಡಿಮೆ ಆಗ್ತಕ್ಕಂಥದ್ದು, ಆಮೇಲೆ ವಾಟರ್ ಟೇಬಲ್ ಜಾಸ್ತಿ ಆಗೋದು ಆ ಪ್ರದೇಶದಲ್ಲೆಲ್ಲ, ಒಂದು ನೀರಿನ ಅಂತರ್ಜಲ ಮಟ್ಟ ಜಾಸ್ತಿ ಆಗ್ತದೆ. ಈಗ ಎಲ್ಲ ಒಂದು ಕರಗಿ ಕರಗಿ ಲವಣಾಂಶಗಳು ಅಲ್ಲಿ ಬೇಸಿಗೆಯಲ್ಲಿ ಏನಾಗುತ್ತೆ ಅಂದ್ರೆ ಆವಿಯಾಗಿ ಆ ಒಂದು ಲವಣಾಂಶಗಳ ಮೇಲ್ ಬಂದು ಮೇಲ್ಭಾಗದಲ್ಲಿ ಕೂತ್ಕೊಂಡು ನೀರಷ್ಟೇ ಆವಿಯಾಗಿ ಚೌಳಿನ ಒಂದು ಅಂಶವನ್ನು ಮೇಲ್ ಬಿಟ್ಟು ಹೋಗುತ್ತೆ. ಅದೇ ರೀತಿ ಎರೋಸನ್ ಮಣ್ಣಿನ ಸವಕಳಿ ಆಗುತ್ತೆ, ಸಾಕಷ್ಟು ಸವಕಳಿ ಆಗ್ತಾ ಇದೆ. ಇದನ್ನ ತಡೆಗಟ್ಟದು ಈಗ ಯಾಕೆ ಜಾಸ್ತಿ ಆಗ್ತಿದೆ ವರ್ಷ ವರ್ಷ ಅಂದ್ರೆ, ಮುಖ್ಯವಾಗಿ ಇವತ್ತು ಅರಣ್ಯೀಕರಣ ಕಡಿಮೆ ಆಗ್ತಾ ಇದೆ. ನಮ್ಮ ಒಂದು ಎಂಟೈರ್ ನಮ್ಮ ಭಾರತ ದೇಶ ತಗೊಂಡಾಗ ಈ ಫಾರೆಸ್ಟ್ ಈ ಅರಣ್ಯ ಪ್ರದೇಶ ಸರ್ವನಾಶ ಆಗ್ತಿದೆ ಅಂತಕ್ಕಂಥದ್ದು. ಈ ಅರಣ್ಯ ಪ್ರದೇಶ ನಾಶವಾದಷ್ಟು ನಮ್ಮ ಮನುಕುಲಕ್ಕೆ ನಾಶ ಅಂತ ನಾನು ಹೇಳ್ಬೋದು. ನಾವು ಅರಣ್ಯ ನಾಶ ಮಾಡಿಕೊಂಡ್ರೆ ಮಣ್ಣು ನಾಶವಾದಂತೆ ನಮ್ಮ ಫಲವತ್ತಾದ ಮಣ್ಣು ಕೂಡ ಇವತ್ತು ಕಳ್ಕೊಳ್ತಾ ಇದೀವಿ ಅರಣ್ಯ ನಾಶದಿಂದ. ಯಾಕೆ ಅರಣ್ಯ ಇದ್ರೆ ಮಾತ್ರ ತಡೆಗಟ್ಟುತ್ತೆ ಮಣ್ಣಿನ ಸವಕಳಿಯನ್ನ. ನಾನು ಹೇಳೋದು ಇಷ್ಟೇ ರೈತ ಬಾಂಧವರಿಗೆ, ನಿಮ್ಮ ಜಮೀನಿನಲ್ಲಿ ಬದುಗಳ ಮೇಲೆ ಎಷ್ಟು ಸಾಧ್ಯನೇ ಅಷ್ಟು ಗಿಡ ಮರಗಳನ್ನ ಚೆನ್ನಾಗಿ ಬೆಳ್ಕೊಳ್ಳಿ. ಹಣ್ಣಿನ ಗಿಡ ಆಗಿರ್ಬೋದು, ಅರಣ್ಯ ಗಿಡ ಆಗಿರ್ಬೋದು, ಎಷ್ಟು ಬೆಳ್ಕೊಂತೀರಾ ಆ ಒಂದು ಪರಿಸರ ನಿಮಗೆ ಸಮೃದ್ಧಿ ಆಗಿರ್ತದೆ ಅಂತಕ್ಕಂಥದ್ದು. ಇದಕ್ಕೆ ನೀವು ಹೆಚ್ಚು ಆದ್ಯತೆ ಕೊಡಿ, ಯಾಕಂದ್ರೆ ಆ ಒಂದು ಗಿಡ ಮರಗಳು ಉಳಿದ್ರೆ ಮಾತ್ರ ನಾವು ಉಳಿತೀವಿ ಸಾಧ್ಯ ಅಂತಕ್ಕಂಥ, ಮಣ್ಣು ಉಳಿಯುತ್ತೆ ಅಂತಕ್ಕಂಥ, ಇಲ್ಲಾಂದ್ರೆ ಮಣ್ಣು ಕೊಚ್ಚಣೆ ಆಗುತ್ತೆ, ನಿಮ್ಮಲ್ಲಿರ್ತಕ್ಕಂಥ ಮಣ್ಣು ಬೇರೆಯವ್ರ ಕಡೆ ಹೋಗುತ್ತೆ, ನಿಮ್ಮಲ್ಲಿರ್ತಕ್ಕಂಥ ಫಲವತ್ತಾದ ಮಣ್ಣನ್ನು ನಾವು ಕಳ್ಕೊಳ್ತೀವಿ. ಒಂದ್ಸರಿ ಕಳ್ಕೊಂಡ್ರೆ ನಮ್ಗೆ ಗೊತ್ತಲ್ಲ 2000 ವರ್ಷಗಳು ಬೇಕಾಗ್ತವೆ ಉತ್ಪತ್ತಿ ಆಗ್ತದೆ ಒಳ್ಳೆ ಮಣ್ಣು. ನಾವ್ ಹೇಳ್ತೀವಿ ಕೆರೆ ಮಣ್ಣು ಹಾಕಿ ಕೆರೆ ಮಣ್ಣು, ಅದು ಕೂಡ ಕೆರೆ ಮಣ್ಣನ್ನು ವೈಜ್ಞಾನಿಕವಾಗಿ ಕೂಡ ಆಗ್ತಾ ಇಲ್ಲ. ಏನಂದ್ರೆ ಅದು ಕೂಡ ಒಂಥರ ಏನಾಗಿದೆ ಅಂದ್ರೆ JCB ತಗೊಂಡು ಬಹಳ ಆಳವಾಗಿ ಕೆರೆಯಲ್ಲಿ ತಂದು ಹಾಕ್ತದೆ, ಅದು ಕೂಡ ಒಂದು ಕಲುಷಿತವಾಗಿರುತ್ತದೆ ಅಂತ, ಅದು ಚೌಳಾಗಿರ್ತದೆ ಮಣ್ಣು, ಅದು ಉತ್ತಮ ಮಣ್ಣು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನೋಡ್ಲಿಕ್ಕೆ ನಮಗೆ ಕಪ್ಪಾಗಿ ಕಾಣುತ್ತೆ ಕಪ್ಪಾಗಿರುವಂತದ್ದೆಲ್ಲ ಫಲವತ್ತಾದ ಹೇಳಕ್ ಬರದ, ಅದನ್ನ ಪರೀಕ್ಷೆಗೆ ಒಳಪಡಿಸಿ ಮಾತ್ರ ಹಾಕಿ, ಇಲ್ಲಾಂದ್ರೆ ಮತ್ತೆ ಪುನಃ ಮಣ್ಣನ್ನ ನೀವು ಕೆಡಿಸ್ಕೊಂತೀರಿ ಅಂತಕ್ಕಂಥದ್ದು, ಅದು ಬೆಳೆಗಳು ಸರಿಯಾಗಿ ಬರೋದಿಲ್ಲ. ಈ ರೀತಿಯಾಗಿ ನಾವು ವೈಜ್ಞಾನಿಕವಾಗಿ ಅನೇಕ ಒಂದು ಮಣ್ಣಿನ ನಿರ್ವಹಣೆ ಬಗ್ಗೆ ಕ್ರಮಗಳನ್ನು ಕೈಗೊಂಡ್ರೆ ಉತ್ತಮ ಒಂದು ಆರೋಗ್ಯವಾದ ಒಂದು ಮಣ್ಣನ್ನ ನಾವ್ ಇಟ್ಕೊಂಡು ಆರೋಗ್ಯವಾದ ಬೆಳೆಯನ್ನ ಬೆಳಿಬಹುದು, ಮತ್ತೆ ನಾವು ಕೂಡ ಆರೋಗ್ಯವಾಗಿರ್ಬೋದು ಅಂತಕ್ಕಂಥದ್ದು. ಇದಕ್ಕೆಲ್ಲ ಒಂದಕ್ಕೊಂದು ಅಭಿನವವಾದ ಒಂದು ಸಂಬಂಧ ಇರುತ್ತೆ ಅಂತಕ್ಕಂಥದ್ದು. ಮಣ್ಣಿನ ಆರೋಗ್ಯ ನಮ್ಮೆಲ್ಲರ ಆರೋಗ್ಯ, ಹೌದು, ಮಣ್ಣಿನ ಆರೋಗ್ಯ ನಮ್ಮ ಬೆಳೆಗಳ ಆರೋಗ್ಯ. ಹೀಗೆ ನಾವು ಎಲ್ಲದನ್ನು ಕೂಡ ಪರಿಸರದ ಆರೋಗ್ಯ, ಪರಿಸರವನ್ನು ಕೂಡ ಚೆನ್ನಾಗಿ ಇಟ್ಕೋಬೇಕು ಅಂತಕ್ಕಂಥದ್ದು. ರಸಗೊಬ್ಬರಗಳ ನಂತರ ನಾವು ಅತ್ಯಧಿಕವಾಗಿ ಬಳಕೆಯನ್ನ ಮಾಡ್ತಕ್ಕಂಥದ್ದು ಕೀಟನಾಶಕಗಳು. ಖಂಡಿತ ಇದು ಬಹಳ ದೊಡ್ಡ ಅಪಾಯಕಾರಿ ಅಂತ ಹೇಳಿ ಎಲ್ಲರೂ ಕೂಡ ಹೇಳ್ತಾರೆ. ಆದ್ರೆ ನಮ್ಮ ಕೃಷಿಕರು ಏನಂತಾರೆ ಅಂತ ಅಂದ್ರೆ, ನಾವು ಅದನ್ನ ಸಿಂಪಡಣೆ ಮಾಡೋ ಅಂತದ್ದು ಗಿಡಕ್ಕೆ, ಅದೇನ್ ಮಣ್ಣಿಗೆ ಹೋಗೋದಿಲ್ಲ ಅಥವಾ ನೀರ್ಗೆ ಹೋಗೋದಿಲ್ಲ, ಈ ತರದ್ದೊಂದು ಅಭಿಪ್ರಾಯ ಅವರಲ್ಲಿ ಇದೆ. ಇದು ಸರಿಯಾದದ್ದ ಹೇಗೆ? ಇಲ್ಲ, ಇದು ನೋಡಿ, ಇದು ಈಗ DDT ಅಂತ ಒಂದು ಕೆಮಿಕಲ್ ಇತ್ತವ, ಮಸ್ಕ್ಯೂಟೋ ಅಂದ್ರೆ ಸೊಳ್ಳೆಗಳಂತದ್ದು ಒಂದು ಮಸ್ಕ್ಯೂಟೋ, ಅದನ್ನು ಕೂಡ ಅನೇಕ ಬೆಳೆಗಳಿಗೆ ಕೂಡ ಕೆಲವರು ಸಿಂಪಡಣೆ ಮಾಡ್ತಾ ಇದ್ರು ಅವಾಗ. DDT ಅಂತ ಅದು ಭಾರಿ ವಿಷಕಾರಕ ಔಷಧ, ಅದು ಅದನ್ನ ಈಗ ಬ್ಯಾನ್ ಮಾಡಿದಾರಲ್ಲ ಸಂಪೂರ್ಣವಾಗಿ, ಯಾಕೆಂದ್ರೆ ಅದರಿಂದ ಎಷ್ಟೋ ಒಂದು ಆರೋಗ್ಯದ ಮೇಲೆ ಸಮಸ್ಯೆಗಳು ಉಂಟಾಯ್ತು ಅಂತ. ಅದರದ್ದು ಎಫೆಕ್ಟ್ ಒಂದು 50 ವರ್ಷಗಳ ಕಾಲ ಮಣ್ಣಿನಲ್ಲಿ ಇರುತ್ತೆ ಅಂತಕ್ಕಂಥದ್ದು, ಅದರ ಒಂದು ಡಿಗ್ರೇಡೇಷನ್ ಕೆಪಾಸಿಟಿ ಅಂತ. ಅದೇ ರೀತಿಯಾಗಿ ನಾವೀಗ ಆರ್ಗಿನೋ ಫಾಸ್ಫರಸ್ ಅಂಡ್ ಆರ್ಗಿನೋ ಕ್ಲೋರೈಡ್ ಪೆಸ್ಟಿಸೈಡ್ ಅಂತ ಹೇಳ್ತೀವಿ, ಇವು ವೆರಿ ಡೇಂಜರಸ್ ಪೆಸ್ಟಿಸೈಡ್. ನಾವು ಹೇಳ್ತೀವಿ ಈಗ ಬಾಟ್ಲ್ ಮೇಲೆ ಲೇಬಲ್ ಮಾಡಿರ್ತಾರೆ, ನೀವು ದಯವಿಟ್ಟು ಗಮನಿಸಿ, ಅದರಲ್ಲಿ ರೆಡ್ ಮಾರ್ಕ್ ಇತ್ತು ಅಂದ್ರೆ ದಟ್ ಈಸ್ ವೆರಿ ಡೇಂಜರಸ್, ತುಂಬಾ ಟಾಕ್ಸಿಕ್, ಭಾರಿ ಅಪಾಯಕಾರಿ. ಆದ್ರೆ ಅದ್ರ ಪರಿಣಾಮ ನಿಮಗೆ ಹುಳ ಸಾಯ್ಬೋದು. ಇವತ್ತು ಹೇಳ್ತಾರೆ ಅಂಗಡಿಗಳಿಗೆ ಅಥವಾ ನಮಗೆ ಫೋನ್ ಮಾಡ್ತಾರೆ ರೈತರೆಲ್ಲ, ಸರ್ ಒಂದು ಸ್ಟ್ರಾಂಗ್ ಔಷಧಿ ಹೇಳಿ ಸರ್ ಅಂತಾರೆ. ಅಂದ್ರೆ ಅಷ್ಟು ಅವ್ರಿಗೆ ಏನಪ್ಪ ಅಂದ್ರೆ ತಾತ್ಕಾಲಿಕವಾಗಿ ಹುಳ ಸಾಯ್ಬೇಕಷ್ಟೇ. ಇಲ್ಲಿ ಆಲೂಗಡ್ಡೆಲಿ ಹುಳ ಸಾಯ್ಬೇಕು, ಶುಂಠಿಯಲ್ಲಿ ಹುಳ ಸಾಯ್ಬೇಕು, ಅವ್ರಿಗೇನು ದುಡ್ಡು ಬರಬೇಕು, ಒಟ್ಟು ಚೆನ್ನಾಗಿ ಬರಬೇಕು. ಆದ್ರೆ ಅವರು ಅದನ್ನ ದೀರ್ಘಾವಧಿ ಯೋಚನೆ ಮಾಡೋದಿಲ್ಲ ಯಾವುದೇ ಆಗಲಿ, ಇಷ್ಟು ಎಷ್ಟು ದುಷ್ಪರಿಣಾಮ ಆಗುತ್ತೆ ಅಂತ. ಅಂತ ಟಾಕ್ಸಿಕ್ ನಾವು ವಿಷಗಳನ್ನ ಸಿಂಪಡಣೆ ಮಾಡಿದಾಗ ಎಷ್ಟೆಲ್ಲ ತೊಂದರೆ ಆಗುತ್ತೆ ಅಂತಂದ್ರೆ, ಉದಾಹರಣೆಗೆ ಇಮಿಡೋಕ್ಲೋಪ್ರಿಡ್ ಅಂತ ಒಂದು ಔಷಧಿ ಇದೆ, ಅದು ಕಾನ್ಫಿಡಾರ್ ಅಂತ ಹೇಳ್ತೀವಿ ನಾವು. ಅದನ್ನ ಹೆಚ್ಚಾಗಿ ಸಿಂಪಡಣೆ ಮಾಡಿದ್ರೆ ಈ ಗರ್ಭ ಇರ್ತಕ್ಕಂಥ ಮಹಿಳೆಯರಿಗೆ, ಉದಾಹರಣೆಗೆ ಗರ್ಭಾವಸ್ಥೆಯಲ್ಲಿ ಅವ್ರಿಗಂತೂ ತುಂಬಾ ತೊಂದರೆ ಆಗಿದೆ ಅಂತ ಸ್ಟಡೀಸ್ ಎಲ್ಲ ಹೇಳಿದೆ. ಅಮೆರಿಕದವರು, ಬೇರೆ ಬೇರೆ ದೇಶದವರು ಎಲ್ಲ ಅದನ್ನ ಇದು ಮಾಡಿ ಸಾಕಷ್ಟು ಕಾಯಿಲೆಗಳು ಬರ್ತವೆ ಅಂತಕ್ಕಂಥ. ಆಮೇಲೆ ಕೆಲವೊಂದು ಹಾರ್ಮೋನ್ ಮೇಲೆ ದುಷ್ಪರಿಣಾಮ ಬೀಳ್ತದೆ, ಈಸ್ಟ್ರೋಜನ್ ಹಾರ್ಮೋನು, ಪ್ರೊಜೆಸ್ಟ್ರನ್ ಹಾರ್ಮೋನ್ ಅಂತೇಳಿ ನಮ್ಮ ದೇಹದಲ್ಲಿ ಇರತಕ್ಕಂಥ ಹಾರ್ಮೋನ್ ಮೇಲೆ ಸಾಕಷ್ಟು ಪರಿಣಾಮ ಬೀರ್ತದೆ ಅಂತ. ಆಮೇಲೆ ಅನೇಕ ಒಂದು ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆಲ್ಲ ಈ ಅಸ್ತಮಾ ಅಂತಕ್ಕಂಥದ್ದು ಬರುತ್ತೆ ನೋಡಿ, ಇದು ನಮಗೆ ಗೊತ್ತೇ ಇಲ್ಲ. ಈ ಸ್ಟಡೀಸ್ ಹೇಳುತ್ತೆ ರೆಸ್ಪಿರೇಟರಿ ಅಂದ್ರೆ ಉಸಿರಾಟದ ಸಮಸ್ಯೆಗಳು ಕೂಡ ಈ ಕೀಟನಾಶಕಗಳಿಂದ ಬರುತ್ತೆ ಅಂತ. ಯಾವ ವ್ಯಕ್ತಿ ಕಂಟಿನ್ಯೂಸ್ ಆಗಿ ಕೀಟನಾಶಕವನ್ನ ಸಿಂಪಡಣೆ ಮಾಡ್ತಾನ ಅವನಿಗೆ ಆರೋಗ್ಯ ಸರಿ ಇರೋದಿಲ್ಲ ಅಂತಕ್ಕಂಥದ್ದು ಇದು ಸಂಶೋಧನೆ ಆಗೇ ಬಂದಿದೆ, ಸ್ಟಡಿ ಮಾಡಿದ್ದಾರೆ ವಿಜ್ಞಾನಿಗಳು. ಯಾವ ಒಬ್ಬ ಮನುಷ್ಯ ನಿರಂತರವಾಗಿ ಕೀಟನಾಶಕವನ್ನ ಸಿಂಪಡಣೆ ಮಾಡಿ ಮಾಡಿ ಅದನ್ನ ತನ್ನ ದೇಹದೊಳಗೆ ತಗೊಂಡು ಅದನ್ನ ಉಸಿರಾಡಿ ಅಂತರಿ ಅನೇಕ ಕಾಯಿಲೆಗಳು ಕೂಡ ಬರ್ತವೆ. ಅದ್ರ ಕಡೆ ಹೆಚ್ಚು ಗಮನ ಹರಿಸ್ಬೇಕು. ಆದಷ್ಟು ರೆಡ್ ಮಾರ್ಕ್ ಇರೋದನ್ನ ಬಳಕೆ ಮಾಡಬೇಡಿ, ಗ್ರೀನ್ ಮಾರ್ಕ್ ಇರೋದನ್ನ ಬಳಕೆ ಮಾಡಿ, ಅದು ಸುರಕ್ಷಿತ ಅಂತಕ್ಕಂಥದ್ದು. ನಮ್ಮ ಪರಿಸರಕ್ಕೂ ಸುರಕ್ಷಿತ, ನಮಗೂ ಸುರಕ್ಷಿತ ಅಂತಕ್ಕಂಥದ್ದು. ಆಮೇಲೆ ನಾನು ಹೇಳ್ತಾ ಇದ್ದೆ DDT ಅಥವಾ PCB ಅಂತ ಅನೇಕ ಪ್ಯಾರಥಿಯನ್ ಅಂತಕ್ಕಂಥದ್ದು, ಪ್ಯಾರಕ್ವಾಟ್ ಅಂತಕ್ಕಂಥದ್ದು ಕಳೆನಾಶಕ ಹೊಡಿತಾರೆ, ಡೈಕ್ವಾಟ್ ಅಂಡ್ ಪ್ಯಾರಕ್ವಾಟ್ ಅಂತ. ಯಾರು ಈ ಕಾಫಿ ಎಸ್ಟೇಟ್ನರ್, ಅವ್ರಿಗೊಂದು ಸಲಹೆ ನಮ್ದು ಏನಪ್ಪ ಅಂದ್ರೆ, ದಯವಿಟ್ಟು ಇಂಥ ಒಂದು ಕಳೆನಾಶಕಗಳನ್ನ ಆದಷ್ಟು ಕಡಿಮೆ ಮಾಡಿ ಅಂತ. ಯಾಕಂದ್ರೆ ಇವು ಬಹಳ ಡೇಂಜರಸ್, ಜಾಸ್ತಿ ಬಳಕೆ ಮಾಡಿದಷ್ಟು ನಮ್ಮ ಆರೋಗ್ಯದ ಮೇಲೆ ಅಷ್ಟೇ ಅಲ್ಲ, ನಮ್ಮ ಜೀವ ವೈವಿಧ್ಯತೆ ಮೇಲೆ ತುಂಬಾ ದುಷ್ಪರಿಣಾಮ ಬೀಳುತ್ತದೆ. ನಾನು ಹೇಳ್ತಾ ಇದ್ದೆ ಬರ್ಡ್ಸ್, ಈಗ ಸುಮಾರು ಎಷ್ಟೋ ಒಂದು ಬರ್ಡ್ಸ್ ಗಳು ಕೂಡ ಸತ್ತೋಗಿದವಂತೆ. ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಎಸ್ಟಿಮೇಟ್ ಮಾಡಿದೆ 72 ಮಿಲಿಯನ್ ಬರ್ಡ್ಸ್ ಗಳು ಸತ್ತೋಗಿದವಂತೆ ಕೀಟನಾಶಕಗಳ ಬಳಕೆ. ನನಗೆ ಈ ರಿಪೋರ್ಟ್ ನೋಡಿ ಆಶ್ಚರ್ಯ ಆಯ್ತು, ವಿಜ್ಞಾನಿಯಾಗಿ ಏನು ಇಷ್ಟೊಂದೆಲ್ಲ ಪರಿಣಾಮಕಾರಿ ನಾ ಅಂತ. ಈ ತರ ಎಲ್ಲ ಅವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ನಮ್ಮ ದೇಶದಂತಕ್ಕೆಲ್ಲ ಕೊಡ್ತಾರೆ, ದೊಡ್ಡ ದೇಶ ನಮ್ದು ಈ ಕೃಷಿಯಲ್ಲಿ. ಇಲ್ಲಿ ನಮ್ಮ ಒಂದು ದೇಶವನ್ನ ಪ್ಲಾಟ್ಫಾರ್ಮ್ ಆಗಿ ಮಾಡ್ಕೊಂತಾರೆ ಅವ್ರು, ಅಂದ್ರೆ ಅವ್ರಿಗೆ ದುಡ್ಡು ಇನ್ಕಮ್ ಬರಲಿ ಅಂತ. ಆದ್ರೆ ನಾವು ವಿವೇಚನೆ ಇಟ್ಕೊಂಡು ಬಳಕೆ ಮಾಡಬೇಕು. ಅತಿ ಹೆಚ್ಚಾಗಿ ಬಳಕೆ ಮಾಡಿದಷ್ಟು ನಮಗೆ ಪರಿಸರದ ಮೇಲೆನೆ ದುಷ್ಪರಿಣಾಮ. ಶಿಫಾರಸು ಮಾಡಿದ ಒಂದು ಅತ್ಯಲ್ಪ ವಿಷಯ ಇರ್ತಕ್ಕಂತ ಕೀಟನಾಶಕಗಳಾಗ್ಲಿ ರೋಗನಾಶಕಗಳಾಗ್ಲಿ ಇವನ್ ಬಳಕೆ ಮಾಡಿದ್ರೆ ಯಾವುದೇ ಪರಿಣಾಮ ಆಗೋದಿಲ್ಲ. ಆದ್ರೆ ಇದು ಜಾಸ್ತಿ ಆದ್ರ ವಿಷಾಂಶ ಖಂಡಿತವಾಗಿ ಅದು ನಮಗೆ ತೊಂದರೆ ಆಗುತ್ತೆ ಅಂತಕ್ಕಂಥದ್ದು. ಇನ್ನೊಂದು, ಅನೇಕ ಜಲಚರ ಒಂದು ಪ್ರಾಣಿಗಳಿಗೂ ಕೂಡ ಇದು ತುಂಬಾ ಪರಿಣಾಮಕಾರಿ ಕೀಟನಾಶಕ ರೋಗನ. ಮೀನುಗಳು, ಫಿಶ್, ಎಷ್ಟೋ ಒಂದು ಫಿಶ್ ಗಳು ಸತ್ತೋಗ್ತಾ ಇದಾವೆ, ಎಷ್ಟೋ ಒಂದು ಈ ಮೀನಿನ ಸಂತತಿ ಕೂಡ ಇವತ್ತು ನಶಿಸಿ ಹೋಗ್ತಾ ಇದೆ ಅಂತ, ಅಳಿವಿನ ಅಂಚಿನಲ್ಲಿ ಹೋಗ್ತಾ ಇದೆ. ಇದೆಲ್ಲ ಕಾರಣ ಅಂದ್ರೆ ದಟ್ ಈಸ್ ಬಯೋ ಮ್ಯಾಗ್ನಿಫಿಕೇಶನ್ ಅಂತ ಇನ್ನೊಂದು ವರ್ಡ್. ಆ ಫಿಶ್ ಗಳು ಕೂಡ ತಿಂದು ಸಾಯ್ತವೆ, ಆ ಫಿಶ್ ನ ಮನುಷ್ಯ ತಿಂತಾನೆ, ಮನುಷ್ಯನಿಗೂ ಅನೇಕ ಕಾಯಿಲೆಗಳು ಬರ್ತಾ ಇದಾವೆ. ಇದೆಲ್ಲ ಒಂದಕ್ಕೊಂದಕ್ಕೂ ಲಿಂಕ್. ಆಮೇಲೆ ಇನ್ನೊಂದು ಬಹಳ ಮುಖ್ಯವಾದ ಒಂದು ಮಿನಾಮೆಟಾ ಅಂತ ಒಂದು ರೋಗ ಬಂತು ಅವಾಗ, ಒಂದು 1970s ನಲ್ಲಿ ಜಪಾನ್ ನಲ್ಲಿ. ಎಷ್ಟೋ ಸಾವಿರಾರು ಲಕ್ಷ ಜನ ಸತ್ತೇ ಹೋಗ್ಬಿಟ್ರಂತ ಅವಾಗ. ಯಾಕೆ ಅಂದ್ರೆ ಮರ್ಕ್ಯೂರಿ ಅಂತ, ಮೀಥೇಲ್ ಮರ್ಕ್ಯೂರಿ ಅಂತ ಒಂದು ವಿಷ ವಸ್ತು ಅವರು ರಾಸಾಯನಿಕವಾಗಿ ಸಿಂಪಡಣೆ ಮಾಡಿದ್ಕೆ ಆ ಬೆಳೆಗಳಿಗೆ ರೋಗ ಬರದಂಗೆ. ಸೀಡ್ ಟ್ರೀಟ್ಮೆಂಟ್ ಆಗಿರ್ಬೋದು, ಹೆಚ್ಚು ಹೆಚ್ಚು ಈ ಒಂದು ಕೀಟನಾಶಕಗಳನ್ನ ರೋಗನಾಶಕ ಬಳಕೆ ಮಾಡಿ ಎಷ್ಟೋ ಜನ ಈ ಮಿನಾಮೆಟಾ ಅಂತ ಡಿಸೀಸ್ ರೋಗ ಬಂದು ಸತ್ತೋಗ್ಬಿಟ್ರು ಅಂತಕ್ಕಂಥದ್ದು. ಅದೇ ರೀತಿ ಇಟಾಯಿ ಇಟಾಯಿ ಡಿಸೀಸ್ ಅಂತ ಒಂದು ಬಂತು, ಅದು ಕೂಡ ಕ್ಯಾಡ್ಮಿಯಂ ಇರ್ತಕ್ಕಂಥ ಅನೇಕ ವಿಷವಸ್ತುಗಳನ್ನು ಬಳಕೆ ಮಾಡಿ ಕೂಡ ಸತ್ತೋದ್ರು ಜನ ಅಂತ. ಇದೆಲ್ಲ ನಾವು ಪಾಠ ಕಲಿಬೇಕಾಗಿದೆ ಈ ಒಂದು ಹಿಸ್ಟ್ರಿಯಿಂದ, ಈ ಇತಿಹಾಸನೇ ನಮಗೆ ಪಾಠ. ಇವನ್ನೆಲ್ಲ ಇಟ್ಕೊಂಡು ನಾವು ಬಹಳ ಒಂದು ಎಚ್ಚರಿಕೆಯಿಂದ ನಾವು ಹೆಜ್ಜೆಯನ್ನು ಇಟ್ಟು ಕೃಷಿಯಲ್ಲಿ ಆದಷ್ಟು ಇಂಥ ಒಂದು ಕೀಟನಾಶಕವನ್ನ ಕಡಿಮೆ ಮಾಡಿ ಆದಷ್ಟು ಈ ನಮ್ಮ ಒಂದು ದೇಶೀಯ ತಂತ್ರಜ್ಞಾನಗಳನ್ನು, ಸಾವಯವ ತಂತ್ರಜ್ಞಾನಗಳನ್ನ ಬಳಕೆ ಮಾಡಿ ಅಂಥವನ್ನ ಮಾಡಿದರೆ ಖಂಡಿತವಾಗ್ಲಿ ನಾವು ಒಂದು ಉತ್ತಮ ಪರಿಸರ ನಿರ್ಮಾಣ ಮಾಡಕ್ಕೆ ಸಾಧ್ಯ ಅಂತಕ್ಕಂಥದ್ದು. ಆಮೇಲೆ ಇನ್ನೊಂದು ಬಹಳ ಮುಖ್ಯ, ಡಯಾಬಿಟಿಕ್. ನಾನು ಮೊನ್ನೆ ಒಂದು ರಿಪೋರ್ಟ್ ನೋಡಿದೆ ಇತ್ತೀಚಿನ ದಿವಸದಲ್ಲಿ, ನೋಡಿ ಬಿಪಿ, ಶುಗರ್, ಡಯಾಬಿಟಿಕ್ ಸಿಕ್ಕಾಬಿಟ್ಟೆ ಆಗ್ತಾ ಇದೆ ಇವತ್ತು. ಇದಕ್ಕೆ ಮುಖ್ಯ ಕಾರಣ ಅಂತಂದ್ರೆ ಒಬ್ರು ಸ್ಟಡಿ ರಿಪೋರ್ಟ್ ಕೊಟ್ಟಿದ್ದಾರೆ, ಹೆಚ್ಚು ಕೀಟನಾಶಕಗಳ ಬಳಕೆಯಿಂದ. ನಾವು ಬೆಳೆಗಳಿಗೆ ಟೊಮೆಟೊ ಆಗಿರ್ಬೋದು, ತರಕಾರಿ ಆಗಿರ್ಬೋದು, ಎಲ್ಲದಕ್ಕೆಲ್ಲ ಬಳಕೆ ಮಾಡ್ತೀವಿ. ಇವುಗಳಿಂದ ಏನಾಗ್ತದೆ ಅಂದ್ರೆ ನಮ್ಮ ದೇಹ ಸೇರಿ ನಮಗೂ ಹೈಪರ್ ಟೆನ್ಷನ್ನು, ಆಮೇಲೆ ಡಯಾಬಿಟೀಸು ಎಲ್ಲ ಜಾಸ್ತಿ ಬರ್ತಾ ಇದೆ ಅಂತಕ್ಕಂಥದ್ದನ್ನ ಸಂಶೋಧನೆಗಳಿಂದ ತಿಳಿದು ಬಂದಿದೆ. ಇದು ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನಾವು ಆಗಾಗ ಪತ್ರಿಕೆಗಳಲ್ಲಿ ನೋಡ್ತಾ ಇರ್ತೀವಿ, ಹೌದು, ನಾವು ಏನು ಸೇವನೆ ಮಾಡ್ತಿರೋ ಕುಡಿಯತಕ್ಕಂಥ ನೀರು ಅದರಲ್ಲಿ ಇಷ್ಟು ಪರ್ಸೆಂಟ್ ಕೀಟನಾಶಕ ಇದೆ ಅನ್ನುವಂತ ಒಂದು ಕೆಲವು ವರದಿಗಳು ಬರ್ತಾ ಇರ್ತವೆ. ಹಾಗಾಗಿ ಅದು ಕುಡಿಯಲಿಕ್ಕೆ ಯೋಗ್ಯವಾದಂತಹ ನೀರಲ್ಲ. ಈಗ ನಾವು ಬೇರೆ ಬೇರೆ ತರಹದ ಜ್ಯೂಸ್ ಗಳಲ್ಲೂ ಕೂಡ ಅದರಲ್ಲೂ ಕೂಡ ಕೀಟನಾಶಕ ಇದೆ ಅಂತ ಹೇಳ್ತೀವಿ. ಆದ್ರೆ ಸಾಮಾನ್ಯ ರೈತರು ಏನ್ಕೋತಾರೆ, ನಾನ್ ಸಿಂಪಡಣೆ ಮಾಡ್ತಕ್ಕಂಥದ್ದು ನನ್ನ ಬೆಳೆಗೆ, ಇಲ್ಲಿ ಇರೋಂತ ಹುಳುಗಳು ಸಾಯಲಿ ಅಂತ ಹೇಳಿ, ಅದು ಅಲ್ಲಿಗೆ ಹೆಂಗ ಹೋಗುತ್ತೆ, ನಾನು ಅಲ್ಲಿಗೆ ಹೋಗಿ ಸಿಂಪಡಣೆ ಮಾಡಿಲ್ವಲ್ಲ ಅನ್ನುವಂಥದ್ದು ಒಂದು ಪ್ರಶ್ನೆ ಹೇಳುತ್ತೆ. ಈಗ ಕುಡಿತಕ್ಕಂಥ ನೀರಿನಲ್ಲಿ ಅಥವಾ ಅಂತರ್ಜಲದಲ್ಲಿ ಹೇಗೆ ಇದು ಸೇರುತ್ತೆ, ಅದಲ್ಲೇ ಡಿಸಾಲ್ವ್ ಆಗೋದಿಲ್ವಾ ಅಂತ. ಹೌದು, ಖಂಡಿತ ನೋಡಿ, ಬಹಳ ಒಳ್ಳೇದಿದು. ಯಾವುದೇ ಒಂದು ಕೀಟನಾಶಕಗಳನ್ನ ಅಥವಾ ರೋಗನಾಶಕ ಅಥವಾ ನಾವು ಏನು ಈ ಕಳೆನಾಶಕಗಳನ್ನ ಸಿಂಪಡಣೆ ಮಾಡ್ತೀವಲ್ಲ, ಅದು ಫಸ್ಟ್ ಬೆಳೆಗಳಿಗೆ ಹೋಗುತ್ತೆ, ತದನಂತರ ನಾವು ಸ್ಪ್ರೇ ಮಾಡಿದ್ದು ಒಂದು ಕೆಲವೊಂದು ಅಂಶ ಮಣ್ಣಿಗೂ ಸೇರುತ್ತೆ. ಮಣ್ಣಿಗೆ ಸೇರುತ್ತೆ, ಆ ಮಣ್ಣಿಗೆ ಸೇರಿದ ತಕ್ಷಣ ಏನಾಗ್ತದೆ, ಅದು ಮಣ್ಣಿನಲ್ಲಿ ಇಟ್ಕೊಳ್ತದೆ ಅದು ಅಂಶವನ್ನ. ಇಟ್ಕೊಂಡು ಅದೇನಾಗ್ತದೆ ಅಂದ್ರೆ ಕೆಲವು ಸರಿ ಅದು ರಿಯಾಕ್ಷನ್ ಆಗ್ತದೆ, ಪಾರ್ಟ್ ಆಫ್ ಅಂದ್ರೆ ಕೆಲವೇ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಅದು ವಿಷವಲ್ಲದ ವಸ್ತುವಾಗಿ ಪರಿಣಾಮ ಆಗ್ತದೆ. ಯಾವಾಗ ಮಣ್ಣಿನಲ್ಲಿ ಸಾವಯವ ಅಂಶ ಜಾಸ್ತಿ ಇದ್ದಾಗ, ಮಣ್ಣಿನಲ್ಲಿ ಸೂಕ್ಷ್ಮ ಜೀವಿಗಳ ಸಂಖ್ಯೆ ಜಾಸ್ತಿ ಇದ್ದಾಗ ಅದು ವಿಷವಲ್ಲದ ಒಂದು ವಸ್ತುವಾಗಿ ಅದು ಪರಿವರ್ತನೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಮಣ್ಣಿನಲ್ಲಿ ಸಾವಯವ ಅಂಶನೂ ಇಲ್ಲ, ಆಮೇಲೆ ಸೂಕ್ಷ್ಮ ಜೀವಿಗಳ ಸಂಖ್ಯೆನೂ ಕಡಿಮೆ ಆಗಿದೆ. ಇದರಿಂದ ಆ ವಿಷವಸ್ತು ದೀರ್ಘಾವಧಿ ಕಾಲದವರೆಗೂ ಹಾಗೆ ಇರ್ತದೆ. ಆಮೇಲೆ ಮಳೆ ಬಂದಾಗ ನೀವು ನೀರಾವರಿ ನೀರು ಆಯ್ಸೋದು ಬಿಡಿಯೋದು, ಮಳೆ ಬಂದಾಗ ಮಳೆ ನೀರಿನ ಮೂಲಕ ಆ ವಿಷ ವಸ್ತು ಪ್ಲಸ್ ಜೊತೆಗೆ ನೀರು ಕೂಡ ಅದು ಹರಿದು ಕೆರೆ ಕಂಟೆಗಳಿಗೆ, ಆಮೇಲೆ ಈಗ ಅಂತರ್ಜಲಕ್ಕೆ ಸೇರ್ಕೊಳ್ತದೆ ಅಂತಕ್ಕಂಥದ್ದು, ಬೋರ್ವೆಲ್ಲಿಗೆ ಸೇರ್ಕೊಳ್ತದೆ. ಬೋರ್ವೆಲ್ಲಿಂದ ಸೇರ್ಕೊಂಡಾಗ ಬೋರನ್ನ ನಾವು ಪಂಪ್ ಮಾಡಿದಾಗ ನಾವು ಆ ನೀರನ್ನು ಕುಡಿತೀವಿ, ಮತ್ತೆ ಬೆಳೆಗಳಿಗೆ ಆಯಿಸ್ತೀವಿ. ಇಲ್ಲಿ ಒಂದು ಪ್ರಶ್ನೆ ಹುಟ್ಟುತ್ತೆ ಸರ್ ನನಗೆ, ಈಗ ಸಾಮಾನ್ಯವಾಗಿ ನಮ್ಮ ಹಿರಿಯರಲ್ಲಿದ್ದಂತ ನಂಬಿಕೆ ಏನು ಅಂತ ಅಂದ್ರೆ, ಏನಾದ್ರೂ ಬೇಡದ ವಸ್ತು ಇದೆ ಅಂತ ಅಂದ್ರೆ ಅದನ್ನ ಮಣ್ಣಿನಲ್ಲಿ ಹೂತಾಕು ಅಥವಾ ಗಂಗೆಗೆ ಬಿಟ್ಬಿಡು, ಅದಲ್ಲಿ ಹೋಗ್ಬಿಡುತ್ತೆ, ಅದೇನು ಆಗಲ್ಲ, ಅಲ್ಲಿ ಅದು ಸಂಪೂರ್ಣವಾಗಿ ವಿಲೀನ ಆಗಿ ಹೋಗುತ್ತೆ ಅನ್ನುವಂತ ಒಂದು ನಂಬಿಕೆ ಕಲ್ಪನೆ. ಹಾಗಿದ್ರೆ ಅದು ತಪ್ಪ ಅಂತ ಇಲ್ಲ, ಅದು ನಾವು ಈಗ ಯಾವುದೇ ವಿಷ ಆಗಿರ್ಬೋದು, ಈ ವಿಷ ಅದು ಮಿತಿ ಮೀರಿ ನಾವು ಹಾಕಿದಾಗ ಅದಕ್ಕೆ ತನ್ನದೇ ಆದ ಶಕ್ತಿ ಇದೆ ಭೂಮಿಗೆ, ಅದು ಸ್ವಲ್ಪ ಹೌದೌದು, ತನ್ನ ಎಷ್ಟು ಶಕ್ತಿನ ಅಷ್ಟೊಂದು ಪರಿವರ್ತನೆ ಮಾಡುತ್ತೆ ವಿಷ ವಲ್ಲದ ವಸ್ತುವಾಗಿ. ಇನ್ನು ಯಥೇಚ್ಛವಾಗಿ ನಾವು ವಿಷ ಹಾಕಿದ್ರೆ, ಈಗ ಒಂದು ವರ್ಷ ಹಾಕಿದ್ರೆ ತಡ್ಕೊಳ್ತದೆ ಭೂಮಿ ತಾಯಿ. ಈಗ ನೀನು ವರ್ಷಾ ವರ್ಷನೂ ವಿಷ ಹಾಕಂತ ಹೋದ್ರೆ ಅದಕ್ಕೂ ಒಂದು ಶಕ್ತಿ ಇದೆ ತಾನೆ, ಸಾಮರ್ಥ್ಯ ಇದೆ ತಾನೆ, ಅದಕ್ಕೆ ಎಷ್ಟು ಬೇಕೋ ಅಷ್ಟು ತಡ್ಕೊಳ್ಳುತ್ತೆ. ಆಮೇಲೆ ದಟ್ ಈಸ್ ನಾಟ್ ಲಿಸನಿಂಗ್ ಅವರ್ ವರ್ಡ್. ಈಗ ಮೊನ್ನೆ ಒಂದು ಒಬ್ರು ಹೇಳ್ತಾ ಇದ್ರು ವಿಜ್ಞಾನ, ದೊಡ್ಡ ದ ಸಾಯಿಲ್ ಈಸ್ ನಾಟ್ ಲಿಸನಿಂಗ್ ಅವರ್ ವರ್ಡ್ ಅಂತ ಹೇಳಿ ಕೇಳೋ. ನಮ್ಮ ಮಣ್ಣು ನಮ್ಮ ಮಾತನ್ನ ಇವತ್ತು ಕೇಳ್ತಾ ಇಲ್ಲ, ಮೊದ್ಲು ನಮ್ಮ ಮಾತು ಹೇಳ್ದಂಗೆ ಕೇಳ್ತಾ ಇತ್ತು, ನಾವು ಕೇಳ್ದವ್ರು ಮಾಡ್ದಂಗೆ ನಾವೇನೆ. ಈ ರೀತಿ ನಮ್ಮ ಮಣ್ಣು ನಮ್ಮ ಮಾತು ಕೇಳ್ತಾ ಇಲ್ಲ ಅಂದ್ರೆ ಮಣ್ಣಿನ ಸಾಮರ್ಥ್ಯ ಕಡಿಮೆ ಆಗಿದೆ ಅಂತ ಇಷ್ಟು. ಆವಾಗ ವಿಷ ಏನಾಗುತ್ತೆ, ಮಣ್ಣಿನಲ್ಲಿ ಉಳ್ಕೊಳ್ಳುತ್ತದೆ, ನಂತರ ಮಳೆ ಬಂದಾಗ ಮಳೆ ನೀರಿನ ಜೊತೆಗೆ ಅದು ಅಂತರ್ಜಲವನ್ನು ಸೇರುತ್ತೆ, ಆಮೇಲೆ ಅನೇಕ ಒಂದು ಅಂತರ್ಜಲವನ್ನು ನೀರನ್ನು ಕುಡಿತೀವಿ, ನಂತರ ನಮಗೂ ಕೂಡ ಕಾಯಿಲೆಗಳು ಬರ್ತವೆ. ಅಷ್ಟೇ ಅಲ್ಲ, ನಾವು ನೋಡ್ತೀವಿ ಭತ್ತ ಎಷ್ಟು ಸಿಂಪಡಣೆ ಮಾಡ್ತೀರಿ, ಗಂಗಾವತಿ ಸಿರುಗುಪ್ಪಲ್ಲೆಲ್ಲ ಹೋಗ್ಬಿಟ್ರೆ, ಇವನ್ ನಮ್ಮ ಒಂದು ದಕ್ಷಿಣ ಭಾಗ ಸ್ವಲ್ಪ ಕಡಿಮೆ, ಈ ದಕ್ಷಿಣ ಕರ್ನಾಟಕ ಮೈಸೂರು ಈ ಕಡೆ ಸ್ವಲ್ಪ ಜನ ಕಡಿಮೆ ಈ ವಿಷ ವಸ್ತುಗಳನ್ನ ಬಳಕೆ ಮಾಡೋದು. ನೀವು ಆ ಕಡೆ ಹೋಗ್ಬಿಟ್ರೆ ಗಂಗಾವತಿ ಆ ಕಡೆ ಎಲ್ಲ ದಾರಿಯಲ್ಲಿ ಹೋಗ್ತಾ ಇದ್ರೆ ಸಾಕು, ಆ ವಿಷದ ಒಂದು ವಾಸನೆ ನೀವು ಕುಡಿಬೇಕಾಗುತ್ತೆ, ಆ ಭತ್ತಕ್ಕೆ ಹೊಡಿತಕ್ಕಂತ ಅಷ್ಟು ಒಂದು ಕೀಟನಾಶಕಗಳನ್ನ. ಅದು ಮೊನ್ನೆ ಪೇಪರ್ನಲ್ಲಿ ಬಂದಿತ್ತು, ನಮ್ಮ ಒಂದು ಭತ್ತ ರಿಜೆಕ್ಟ್ ಆಗಿದೆ, ಫಾರಿನ್ ಎಕ್ಸ್ಪೋರ್ಟ್ ಹೋಗ್ಲಿಲ್ಲ, ಯಾಕೆಂದ್ರೆ ಅದರಲ್ಲಿ ಕೇವಲ 0.01 ppm ಆರ್ಸೆನಿಕ್ ಅಂಶ ಇದೆ ಅಂತ. ಓಹೋ, ಅಷ್ಟು ಕಡಿಮೆ ನೋಡಿ, ಅಷ್ಟು ಕಡಿಮೆ ಮತ್ತದು, ಆದ್ರೂ ಕೂಡ ಜಾಸ್ತಿ ಆಯ್ತು ನಮ್ಮ ದೇಹಕ್ಕೆ ಅಂತ. ನಾವು ತಿಂತಕ್ಕಂತ ಆಹಾರದಲ್ಲಿ ಅಷ್ಟು ಕಡಿಮೆ ಇದ್ರು ಕೂಡ ಅದೇ ಜಾಸ್ತಿ ನಮ್ಮ ದೇಹಕ್ಕೆ ಅಂತ. ಅಷ್ಟೊಂದು ಸೂಕ್ಷ್ಮವಾದ ಒಂದು ಅಂಶ ಇದ್ರೂ ಕೂಡ ನಮ್ಮ ದೇಹಕ್ಕೆ ಹಾನಿಕಾರಕ ಅದು ಅಂತ, ಆರ್ಸೆನಿಕಲ್ ಪೆಸ್ಟಿಸೈಡ್ ಅಂತ ಹೇಳ್ತೀವಿ. ಅದು ಬಹಳ ವಿಷ ವಸ್ತು, ಅದು ಕೂಡ ನಮ್ಮ ಆಹಾರ ಧಾನ್ಯಗಳ ಮೂಲಕ ನಮಗೆ ಸೇರುತ್ತೆ ನಮ್ಮ ದೇಹವನ್ನು. ಆದಷ್ಟು ನಾವು ಈ ತಿಂತಕ್ಕಂತ ಆಹಾರಕ್ಕೆ ಆದಷ್ಟು ಕಡಿಮೆ. ಉದಾಹರಣೆ ಎಲೆಕೋಸು ಅಂತ ಹೇಳ್ತೀವಿ, ಈಗ ಉದಾಹರಣೆ ಕಾಲಿಫ್ಲವರ್ ನೋಡ್ತಿದ್ದೀರಲ್ಲ, ಎಷ್ಟು ವಿಷ ತಿಂತಾ ಇದಾರೆ ಅಂದ್ರೆ ಹೇಳ್ಬಾರ್ದು. ನಾವು ಆ ಒಂದು ಗೋಬಿ ಮಂಜೂರಿ ತಿಂತಿರ್ತಾರೆ, ಎಷ್ಟೋ ಜನಕ್ಕೆ ನಾನು ಹೇಳ್ತೀನಿ ದಯವಿಟ್ಟು ತಿನ್ಬೇಡಿ ಅದನ್ನ, ಯಾಕೆಂದ್ರೆ ಅಷ್ಟು ಕೀಟನಾಶಕವನ್ನ ಸಿಂಪಡಣೆ ಮಾಡಿರ್ತಾರೆ. ಅದಕ್ಕೆ ಯಾಕೆ ಮಾಡ್ಬೇಕು ಅಷ್ಟೊಂದ? ಅದು ಹುಳ ಸಾಯಲ್ಲ, ಇವ್ರು ಬಿಡೋದಿಲ್ಲ, ಆ ಹುಳ ಸಾಯ್ದಂಗೆ ಮಾಡ್ರೆ ನಾವು ಹೆಚ್ಚಾಗಿ ಮಾಡಿ ಮಾಡಿ ಡೋಸೇಜ್, ಅದು ರೋಗ ನಿರೋಧಕ ಶಕ್ತಿ ವೃದ್ಧಿಸ್ಕೊಂಡು ಬಿಟ್ಟಿದೆ. ಹಂಗಾಗಿ ಅದು ಸಾಯೋದಿಲ್ಲ ಅಂತಕ್ಕಂಥದ್ದು. ಬಹಳ ವಿವರವಾಗಿ ಸುದೀರ್ಘವಾಗಿ ತಾವು ಅನೇಕ ವಿಚಾರಗಳನ್ನ ಪ್ರಸ್ತಾಪ ಮಾಡಿ ತಿಳಿಸ್ಕೊಟ್ರಿ ಡಾಕ್ಟ್ರೆ. ಅಂತಿಮವಾಗಿ ನಮ್ಮ ಕೃಷಿಕರಿಗೆ ತಾವು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಬಹಳ ಒಳ್ಳೆಯ ಒಂದು ವಿಚಾರ ನಾನು ಹೇಳ್ತೇನೆ, ದಯವಿಟ್ಟು ರೈತ ಬಾಂಧವರು ಆದಷ್ಟು ನೀವು ನಿಮ್ಮ ಒಂದು ಕುಟುಂಬಕ್ಕೋಸ್ಕರನಾದ್ರೂ, ನಿಮ್ಮ ಫ್ಯಾಮಿಲಿಗೋಸ್ಕರನಾದ್ರೂ, ನಿಮ್ಮ ಮಕ್ಕಳಿಗೋಸ್ಕರನಾದ್ರೂ, ನಿಮ್ಮ ಮೊಮ್ಮಕ್ಕಳಿಗೋಸ್ಕರನಾದ್ರೂ ಸಾವಯವ ಕೃಷಿಯನ್ನ ಮಾಡಿ, ವಿಷವನ್ನ ಒಡೆದೇನೆ ನೀವು ನೈಸರ್ಗಿಕವಾಗಿ ಆ ಒಂದು ತರಕಾರಿ ಆಗಿರ್ಬೋದು ದವಸ ಧಾನ್ಯ ನಿಮಗೋಸ್ಕರ ಬೆಳ್ಕೊಳ್ಳಿ, ವಿಷವನ್ನ ಕಡಿಮೆ ಮಾಡಿ ಅಂತಕ್ಕಂಥದ್ದು ನಾನು ಕೇಳ್ಕೊಳ್ಳೋದು. ಆಮೇಲೆ ರಾಸಾಯನಿಕ ಗೊಬ್ಬರಗಳನ್ನು ಮಿತವಾಗಿ ಬಳಸಿ, ಮಣ್ಣು ಪರೀಕ್ಷೆ ಆಧಾರಿತವಾಗಿ ರಸಗೊಬ್ಬರಗಳನ್ನು ಮಿತವಾಗಿ ಬಳಸಿ, ಆಮೇಲೆ ವಿಜ್ಞಾನಿಗಳನ್ನು ಸಂಪರ್ಕ ಮಾಡಿ ನೀವು ಸಿಂಪಡಣೆಯನ್ನು ಕೈಗೊಳ್ಳಿ ಅಂತಕ್ಕಂಥದ್ದು ಬಹಳ ಮುಖ್ಯವಾದ ಒಂದು ಸಲಹೆ. ನೀವು ದಯವಿಟ್ಟು ನೀವು ವಿಜ್ಞಾನಿಗಳು ಮತ್ತೆ ಇಲಾಖೆ ಅಧಿಕಾರಿಗಳನ್ನು ಸಂಪರ್ಕಿಸಿ ನೀವು ಸರಿಯಾದ ಮಾಹಿತಿಯನ್ನು ಪಡೆದು ನೀವು ಇಂದು ಸಿಂಪಡಣೆಯನ್ನು ಮಾಡಿದ್ರೆ ಅದು ಖಂಡಿತವಾಗಿ ನಿಮಗೆ ಒಳ್ಳೇದಾಗುತ್ತೆ ಪರಿಸರಕ್ಕೆ ಅಂತ. ನಮ್ಮ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲೂ ಕೂಡ ತೋಟಗಾರಿಕೆ ಇಲಾಖೆ ಇರ್ಬೋದು, ಕೃಷಿ ಇಲಾಖೆ ಇರ್ಬೋದು, ಈ ತರದ ಇಲಾಖೆಗಳಿದ್ದಾವೆ. ಆ ಇಲಾಖೆ ನಡೆಸ್ತಾ ಇರತಕ್ಕಂತಹ ರೈತ ಸಂಪರ್ಕ ಕೇಂದ್ರಗಳು ಇದ್ದಾವೆ, ಅದೇ ರೀತಿ ಸಾಕಷ್ಟು ಸಂಶೋಧನಾ ಕೇಂದ್ರಗಳಿದ್ದಾವೆ, ಕೃಷಿ ಮತ್ತೆ ತೋಟಗಾರಿಕೆ ಸಂಶೋಧನಾ ಕೇಂದ್ರ ಇದೆ, ಕಾರ್ಯಕ್ರಮದಲ್ಲಿ ಕೃಷಿ ಕಾಲೇಜ್ ಇದೆ, ಇಲ್ಲೂ ಕೂಡ ಸಾಕಷ್ಟು ಜನ ವಿಜ್ಞಾನಿಗಳು ಇದ್ದಾರೆ. ಯಾರ್ದಾದ್ರೂ ಒಂದು ಸಂಪರ್ಕವನ್ನ ಇಟ್ಕೊಂಡು ಎಷ್ಟು ಪ್ರಮಾಣದಲ್ಲಿ ನಾವು ರಸಗೊಬ್ಬರವನ್ನ ಬಳಸಬೇಕು, ಯಾವ ಸಂದರ್ಭದಲ್ಲಿ ಬಳಸಬೇಕು, ಕೀಟನಾಶಕ ಆದ್ರೂ ಕೂಡ ಯಾವಾಗ ಬಳಸಬೇಕು, ಎಂಥದ್ದನ್ನ ಬಳಸಬೇಕು, ಈ ತರದ ವಿಚಾರಗಳನ್ನ ತಿಳಿದುಕೊಂಡು ಮಾಡುವಂತದ್ದೇ ಇದಕ್ಕೆ ಒಂದು ಒಳ್ಳೆಯ ಪರಿಹಾರ ಅನ್ನುವಂಥದ್ದು. ಇಲ್ಲ ಅಂತಂದ್ರೆ ಮುಂದಿನ ದಿವಸಗಳಲ್ಲಿ ನಾವು ನಮ್ಮ ಮಣ್ಣು ನೀರು ಮತ್ತೆ ನಮ್ಮ ಪರಿಸರ ಇವೆಲ್ಲವನ್ನು ಕೂಡ ಕಳೆದುಕೊಳ್ತಕ್ಕಂತ ದಿವಸಗಳು ದೂರ ಇಲ್ಲ ಅನ್ನುವಂತಹ ಮಾತುಗಳನ್ನ ಹೇಳ್ತಾ ಬಹಳ ವಿವರವಾಗಿ ಈ ಕೃಷಿಯಲ್ಲಿ ರಸಗೊಬ್ಬರಗಳು ಮತ್ತೆ ಕೀಟನಾಶಕಗಳನ್ನ ವಿವೇಚನಾಯುತವಾಗಿ ಹೇಗೆ ಬಳಕೆಯನ್ನ ಮಾಡಬಹುದು ಅನ್ನುವಂಥದ್ದನ್ನ ತಿಳಿಸ್ಕೊಟ್ರಿ ಡಾಕ್ಟ್ರೆ. ನಿಮ್ಮನ್ನ ಸಂಪರ್ಕ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಕೇಳುಗರು ಹೇಗೆ ಸಂಪರ್ಕವನ್ನ ಮಾಡುವಂತ? ದಯವಿಟ್ಟು ನನ್ನ ಒಂದು ದೂರವಾಣಿ ಸಂಖ್ಯೆಯನ್ನ ತಗೊಳ್ಳಿ, 944-9340-930-22-9-2-2-9-7-9-7 ಡಾಕ್ಟರ್ ಚನ್ನಕೇಶವ ಅಂತ. ಇದು ಡಾಕ್ಟರ್ ಎಸ್ ಚನ್ನಕೇಶವ ಅವರ ಸಂಪರ್ಕ ಸಂಖ್ಯೆ. ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳ್ತೇನೆ, 944-930-22-9-7. ಒಳ್ಳೇದು ಡಾಕ್ಟರ್, ವಿವರವಾದಂತಹ ಮಾಹಿತಿಯನ್ನ ಇವತ್ತು ತಾವು ಮಾಡಿಕೊಟ್ರಿ, ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಕೃಷಿಯಲ್ಲಿ ರಸಗೊಬ್ಬರಗಳು ಹಾಗೂ ಇತರೆ ರಾಸಾಯನಿಕಗಳ ವಿವೇಚನಾಯುತ ಬಳಕೆ ಈ ಕುರಿತಂತೆ ಹಾಸನದ ಕೃಷಿ ಮಹಾವಿದ್ಯಾಲಯದ ಮಣ್ಣು ವಿಜ್ಞಾನಿ ಡಾಕ್ಟರ್ ಎಸ್ ಚನ್ನಕೇಶವ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರೊಂದಿಗೆ ಸಂದರ್ಶನದಲ್ಲಿ ಭಾಗವಹಿಸಿದ್ದವರು ಅರಕಲಗೂಡು ವಿ ಮಧುಸೂದನ್. ರೈತ ಬಾಂಧವರೇ, ಇಲ್ಲಿಗೆ ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಮತ್ತೆ ಮುಂದಿನ ಕಿಸಾನ್ವಾಣಿ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಈಗ್ಲೇ ಬರುತ್ತೆ. ಅಯ್ಯೋ ಹೇಳಮ್ಮ, ಯಾವಾಗ ಬರುತ್ತೆ? ಹೇಳಿದ್ನಲ್ಲ ಈಗ್ಲೇ ಬರುತ್ತೆ ಅಂತ. ನೋಡು ಬಂತು ಬಾವಿ. ಅಯ್ಯೋ ಬಾವಿ ಅಲ್ಲ ಅಮ್ಮ, ನಮ್ಮ ಮನೆ ನಲ್ಲಿ ನೀರ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದೀನಿ. ನಲ್ಲಿ ನೀರ? ಅಯ್ಯೋ ಪುಟ್ಟಿ, ಆದಷ್ಟು ಬೇಗ ಬಂದ್ಬಿಡುತ್ತೆ. ಜಲಜೀವನ ಮಿಷನ್ ಬಂದಾಗಿದೆ. ನಾವು ಒಂದ್ ಹೆಜ್ಜೆ ಮುಂದೆ ಇಟ್ರೆ ಸಾಕು, ಸರ್ಕಾರ 10 ಹೆಜ್ಜೆ ಮುಂದೆ ಇಡುತ್ತೆ. ನಿಮ್ ಬಾಯಿಗೆ ತುಪ್ಪ ಸಕ್ಕರೆ ಹಾಕ್ಬೇಕು. ತುಪ್ಪ ಸಕ್ಕರೆ ಅಲ್ಲ ಅಮ್ಮ, ಸ್ವಚ್ಛ ಜಲ. 2024 ಒಳಗೆ ದೇಶದ 19 ಕೋಟಿ ಮನೆಗಳಿಗೆ ತಲುಪಲಿದೆ ಕುಡಿಯುವ ಶುದ್ಧ ನೀರು. ಇನ್ನಾಗಲಿದೆ ಹರ್ ಘರ್ ಜಲ್, ಜಲ್ ಜೀವನ್ ಮಿಷನ್, ಜಲಶಕ್ತಿ ಸಚಿವಾಲಯ, ಭಾರತ ಸರ್ಕಾರ. ರೇಷ್ಮೆ ಇಲಾಖೆಯಿಂದ ರೇಷ್ಮೆ ಬೆಳೆಗಾರರು ಮತ್ತು ರೇಷ್ಮೆ ನೂಲು ಬಿಚ್ಚಾಣಿಕೆದಾರರಿಗೆ 10 ಹಲವು ಸೌಲಭ್ಯಗಳು. ಹಿಪ್ಪುನೇರಳೆ ನರ್ಸರಿ, ಹೊಸತಳಿ ಬೇಸಾಯ, ಚಾಕಿ ತೋಟ ನಿರ್ವಹಣೆ, ಹನಿ ನೀರಾವರಿ, ಹಿಪ್ಪುನೇರಳೆ ತೋಟ ನಿರ್ವಹಣಾ ಸಲಕರಣೆಗಳಿಗೆ ಸಹಾಯಧನ. ಪ್ರತ್ಯೇಕ ರೇಷ್ಮೆ ಹುಳು ಸಾಕಣೆ ಮನೆ ನಿರ್ಮಾಣ, ಚಾಕಿ ಸಾಕಣೆ ಸಲಕರಣೆ, ಹಣ್ಣು ಹುಳು ಮನೆ ನಿರ್ಮಾಣಕ್ಕೆ ಸಹಾಯಧನ. ಸ್ವಯಂ ಚಾಲಿತ ಮತ್ತು ಮಲ್ಟಿ ಎಂಡ್ ರೀಲಿಂಗ್ ಘಟಕ ಸ್ಥಾಪನೆ, ರೀಲಿಂಗ್ ಶೆಡ್ ನಿರ್ಮಾಣ, ಸೋಲಾರ್ ವಾಟರ್ ಹೀಟರ್, ಜನರೇಟರ್ ಅಳವಡಿಕೆಗೆ ಸಹಾಯಧನ. ಹೆಚ್ಚಿನ ಮಾಹಿತಿಗೆ ಸಮೀಪದ ರೇಷ್ಮೆ ಇಲಾಖೆ ಕಚೇರಿಯನ್ನು ಸಂಪರ್ಕಿಸಿ. ಇದು ಕರ್ನಾಟಕ ಸರ್ಕಾರದ ರೇಷ್ಮೆ ಇಲಾಖೆ ಪ್ರಕಟಣೆ.

ಆಗಿ ನಾನು ಬುದ್ಧಿಯ ಹೊತ್ತುಕೊಂಡು ಮೆತ್ತಗೆ ಹೋಗಬೇಕ. ಇದುವರೆಗೆ ಜನಪದ ಗೀತೆ ಕೇಳಿದರೆ ಇಲ್ಲಿಗೆ ಇಂದಿನ ಕೃಷಿರಂಗ ಮುಕ್ತಾಯವಾಯಿತು. ಕೃಷಿರಂಗ ಪ್ರಸಾರವಾಯಿತು. ಇದು ಆಕಾಶವಾಣಿ ಹಾಸನ. ಈಗ ಕಾರ್ಯಕ್ರಮ ವಿವರಣೆ. ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ಬೆಡ್ರೂಮ್ ಸೆಟ್, ಮನಮೋಹಕ ಡಿಸೈನ್ಸ್ ನ ಸೋಫಾ ಸೆಟ್ಗಳು, ಡೈನಿಂಗ್ ಸೆಟ್ಗಳ ಖರೀದಿಗಾಗಿ ಬನ್ನಿ ಡ್ರೀಮ್ ಫರ್ನಿಚರ್ ಅಂಡ್ ಇಂಟೀರಿಯರ್, ಕೋಟೆ ಚಿಕ್ಕಮಗಳೂರು. ಸಕ್ಲೇಶ್ಪುರದ ಎಸ್ಎಸ್ ಸ್ಟೀಲ್ಸ್ ಸಂಸ್ಥೆಗೆ 10ನೇ ವರ್ಷ. ಅಗ್ನಿ ಟಿಎಂಟಿಯ ಅಧಿಕೃತ ಮಾರಾಟಗಾರರಾಗಿರುವ ಎಸ್ಎಸ್ ಸ್ಟೀಲ್ಸ್ ಅವರಿಗೆ ಅಗ್ನಿ ಟಿಎಂಟಿ ಸಂಸ್ಥೆಯು ಶುಭ ಕೋರುತ್ತಿದೆ. ಗುಣಮಟ್ಟದ ಟ್ರಿಬಲ್ ISI ಗುರುತಿನ 40 ಅಡಿ ನಿಖರ ಅಳತೆಯ ಅಗ್ನಿ ಟಿಎಂಟಿ 500D ಕಂಬಿಗಳು ಸಕ್ಲೇಶ್ಪುರದ ಎಸ್ಎಸ್ ಸ್ಟೀಲ್ಸ್ನಲ್ಲಿ ದೊರೆಯುತ್ತಿವೆ. ರೀ, ತಂಗಿ ಮನೆ ಗೃಹ ಪ್ರವೇಶಕ್ಕೆ ಯಾವತ್ತೂ ನೆನಪಿರುವಂತಹ ಗಿಫ್ಟ್ ಕೊಡಬೇಕು, ಎಲ್ಲಿಂದ ತಗೊಳ್ಳೋಣ? ಅಂತ ಗಿಫ್ಟ್ ಐಟಮ್ಸ್ ಬೇಕು ಅಂತಾದ್ರೆ ಹಾಸನದ ಶ್ರೀ ಕಲರ್ ಲ್ಯಾಬ್ ಅಂಡ್ ಗಿಫ್ಟ್ ಸೆಂಟರ್ ಗೆ ಹೋಗೋಣ. ಶ್ರೀ ಕಲರ್ ಲ್ಯಾಬ್ ಅಂಡ್ ಗಿಫ್ಟ್ ಸೆಂಟರ್, ಹಾಸನ ಸಿಟಿ ಬಸ್ ಟರ್ಮಿನಲ್, ಹಾಸನ. ನಮ್ಮ ನಿಲಯವು ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರ ಮಾಡಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:20 ಗೀತಸುಧಾ, 6:30 ಬೆಂಗಳೂರು ಕೇಂದ್ರದಿಂದ ವಿಜ್ಞಾನದ ಮುನ್ನಡೆ, 6:51 ಬೆಂಗಳೂರು ಕೇಂದ್ರದಿಂದ ಗಾನಯಾನ, 7:45 ಹಾಗೂ 9:00 ಕನ್ನಡ ಚಿತ್ರಗೀತೆಗಳು ನಮ್ಮ ನಿಲಯದಿಂದ ಪ್ರಸಾರವಾಗಲಿವೆ. 9:30 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ರವಿಭಾಸರಿಯ ಅಖಿಲ ಭಾರತ ಸಂಗೀತ ಸಭಾ.